ಈ ಸಮಯದಲ್ಲಿ ಮಹಿಳೆಯರು ಸಾಕಷ್ಟು ಮಿಶ್ರ ಭಾವನೆಯನ್ನು ಅನುಭವಿಸುತ್ತಾರೆ. ಅನೇಕ ಮಹಿಳೆಯರು ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅನೇಕರಿಗೆ ಈ ಹಂತ ತುಂಬ ಸುಂದರವಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಹಲವಾರು ಪರೀಕ್ಷೆಗಳಿಗೆ ಒಳಗಾಗುವುದು ಸಹ ಬಹಳ ಮುಖ್ಯ ಮತ್ತು ಕಾಲಕಾಲಕ್ಕೆ ವೈದ್ಯರನ್ನು ಭೇಟಿಯಾಗುವುದು ಸಹ ಮುಖ್ಯ. ಮಗುವಿನ ಚಲನೆ ಮತ್ತು ಬೆಳವಣಿಗೆಯನ್ನು ತಿಳಿಯಲು ಅಲ್ಟ್ರಾಸೌಂಡ್ ಅನ್ನು ಮಾಡಲಾಗುತ್ತದೆ. ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಸೋನೋಗ್ರಫಿ ಎಂದು ಕರೆಯುತ್ತೇವೆ. ಗರ್ಭಾವಸ್ಥೆಯಲ್ಲಿ ಅಲ್ಟ್ರಾಸೌಂಡನ್ನು ಎಷ್ಟು ಬಾರಿ ಮಾಡಬೇಕು ಎಂಬುದು ಅನೇಕ ಗರ್ಭಿಣಿಯರಲ್ಲಿ ಪ್ರಶ್ನೆಯಾಗಿದೆ. ಯಾವ ಅಲ್ಟ್ರಾಸೌಂಡ್ ಅನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅಲ್ಟ್ರಾಸೌಂಡ್ ಏಕೆ ಅತ್ಯಗತ್ಯ? ಗರ್ಭಾವಸ್ಥೆಯಲ್ಲಿ ಅಲ್ಟ್ರಾಸೌಂಡ್ ಮಹಿಳೆಯರಿಗೆ ಬಹಳ ಮುಖ್ಯ. ಇದರಿಂದ ತಾಯಿಯ ಗರ್ಭದಲ್ಲಿ ಮಗು ಹೇಗಿದೆ ಎಂಬುದನ್ನು ವೈದ್ಯರು ನೋಡಲು ನೆರವಾಗುತ್ತದೆ. ಅದು ಸರಿಯಾಗಿ ಬೆಳೆಯುತ್ತಿದೆಯೋ ಇಲ್ಲವೋ ಇತ್ಯಾದಿ ಇದರಿಂದ ಸುಲಭವಾಗಿ ತಿಳಿಯುತ್ತದೆ. ಗರ್ಭಿಣಿ ಎಂದು ತಿಳಿದ 8 ವಾರಗಳಲ್ಲಿ, ಅಂದರೆ 2ನೇ ತಿಂಗಳಿನಲ್ಲಿ ಮೊದಲ ಸ್ಕ್ಯಾನಿಂಗ್ ಮಾಡಲಾಗುವುದು. ಎನ್ಟಿ ಸ್ಕ್ಯಾನ್ ಎಂದು ಕರೆಯಲ್ಪಡುವ 2ನೇ ಅಲ್ಟ್ರಾಸೌಂಡನ್ನು 11ರಿಂದ 13 ವಾರಗಳ ನಡುವೆ ಮಾಡಿಸಲಾಗುತ್ತದೆ. ಮೊದಲನೇ ತ್ರೈಮಾಸಿಕ ಹಂತದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದರೆ ಈ ಕೆಳಗಿನ ಅಂಶಗಳು ತಿಳಿದು ಬರುವವು. ಮೊದಲನೆಯದು, ಇದು ಭ್ರೂಣದ ಹಾರ್ಟ್ ಬೀಟ್, ಅಂದರೆ ಹೃದಯ ಬಡಿತ ಚೆಕ್ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ಮಗು ಆರೋಗ್ಯವಾಗಿ ನಾರ್ಮಲ್ ಆಗಿ ಬೆಳೆಯುತ್ತಿದೆಯೋ ಎಂದು ತಿಳಿಯಬಹುದು. ಎರಡನೆಯದಾಗಿ, ಭ್ರೂಣದ ಬೆಳವಣಿಗೆ ಸರಿಯಾಗಿ ಜಾಗದಲ್ಲಿ ಇದೆ ಎಂದು ತಿಳಿಯಬಹುದು. ಒಂದು ವೇಳೆ ಭ್ರೂಣ ಫೆಲೋಪಿಯನ್ ಟ್ಯೂಬ್ನಲ್ಲಿ ಬೆಳೆಯುತ್ತಿದ್ದರೆ ಅದು ತೊಂದರೆಯಾಗುವುದು. ಮೂರನೆಯದು, ಮಾಸುಚೀಲ ಅಥವಾ ಜರಾಯು ಅಥವಾ ಪ್ಲಾಸೆಂಟಾ ಕೆಳಜಾರಿದರೆ ಹೆಚ್ಚಿನ ಆರೈಕೆ ಬೇಕಾಗಬಹುದು. ಇದರ ಬಗ್ಗೆ ತಿಳಿಯಲು ಸ್ಕ್ಯಾನಿಂಗ್ ಸಹಾಯ ಮಾಡುತ್ತದೆ. ನಾಲ್ಕನೆಯದು, ಮಗು ಅವಳಿ ಇದೆಯಾ, ಅಂದರೆ ಟ್ವಿನ್ಸ್ ಎಂದು ತಿಳಿಯಲು ಅಲ್ಟ್ರಾಸೌಂಡ್ ತುಂಬ ಮುಖ್ಯವಾಗುತ್ತದೆ. ಎರಡನೇ ಅಲ್ಟ್ರಾಸೌಂಡನ್ನು ಎನ್ಟಿ ಸ್ಕ್ಯಾನ್ ಎಂದು ಕರೆಯುತ್ತೇವೆ. ಎನ್ಟಿ ಸ್ಕ್ಯಾನ್ ಎಂದು ಕರೆಯಲ್ಪಡುವ 2ನೇ ಅಲ್ಟ್ರಾಸೌಂಡನ್ನು 11ರಿಂದ 13 ವಾರಗಳ ನಡುವೆ ಮಾಡಲಾಗುತ್ತದೆ. ಮಗುವಿನ ಎಲ್ಲ ಅಂಗಗಳ ಬೆಳವಣಿಗೆ ಸರಿಯಾಗಿದೆಯೇ ಇಲ್ಲವೋ ಎಂದು ತಿಳಿಯಲು ಈ ಸ್ಕ್ಯಾನಿಂಗ್ ಅಗತ್ಯವಾಗುತ್ತದೆ. ಇದು ಮಾಡಲೇಬೇಕಾದ ಸ್ಕ್ಯಾನ್, ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂತ ಹೇಳುತ್ತೇವೆ. ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ನಲ್ಲಿ ಮಗುವಿನ ಹೃದಯ ಬಡಿತ, ಡೌನ್ ಸಿಂಡ್ರೋಮ್ ರಿಸ್ಕ್, ತಲೆಯಲ್ಲಿನ ದೋಷ, ಬೆನ್ನು ಮೂಳೆಯ ದೋಷ ಅಥವಾ ಹೃದಯದಲ್ಲಿನ ದೋಷ ಕಂಡುಹಿಡಿಯಬಹುದು. ಕತ್ತಿನಲ್ಲಿ ನೀರಿನ ಶೇಖರಣೆ ಎಷ್ಟು ಎಂದು ಗೊತ್ತಾಗುತ್ತದೆ. ಶೇಕಡಾ 70-80%, ಅಂದರೆ 70-80% ತೊಂದರೆಗಳು ಈ ಎನ್ಟಿ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತದೆ. 7 ತಿಂಗಳ ನಂತರ ಕೆಲವು ಮಹಿಳೆಯರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿಯಾಗುವ ಸಾಧ್ಯತೆ ಇರುತ್ತದೆ. ಅದನ್ನು ಈ ಸ್ಕ್ಯಾನಿಂಗ್ನಲ್ಲಿ ಅದರ ಸಾಧ್ಯತೆ ಎಷ್ಟು ಎಂದು ಕೂಡ ಹೇಳಬಹುದು. ಡಬಲ್ ಮಾರ್ಕರ್ ಅಂತ ರಕ್ತ ತಪಾಸಣೆ ಈ ವೇಳೆಯಲ್ಲಿ ಅಗತ್ಯ, ಏಕೆಂದರೆ ಅದು ಮಗುವಿನ ಮಾನಸಿಕ ಬೆಳವಣಿಗೆ ಅಥವಾ ಮೆಂಟಲ್ ಡೆವಲಪ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತದೆ. ಇನ್ನೊಂದು ವಿಷಯ, ಗರ್ಭಕೋಶದ ದ್ವಾರ ಎಷ್ಟು ಉದ್ದ ಇದ್ದರೆ ಸುರಕ್ಷಿತ, ಎಷ್ಟು ಕಡಿಮೆ ಇದ್ದರೆ ತೊಂದರೆ ಎಂದು ಗೊತ್ತಾಗಬಹುದು. ಕಡಿಮೆ ಇದ್ದಲ್ಲಿ ಗರ್ಭಕೋಶಕ್ಕೆ ಹೊಲಿಗೆ ಹಾಕಬೇಕಾಗಬಹುದು. ಮೂರನೇ ಸ್ಕ್ಯಾನಿಂಗ್ ಎನಾಮಲಿ ಸ್ಕ್ಯಾನ್. ಇದು 18ರಿಂದ 22 ವಾರದ ಒಳಗಡೆ ಮಾಡಬೇಕಾದ ಸ್ಕ್ಯಾನ್. ಇದಕ್ಕೆ ಸಾಮಾನ್ಯವಾಗಿ 5 ತಿಂಗಳಿನ ಸ್ಕ್ಯಾನ್ ಅಥವಾ 5th month ಸ್ಕ್ಯಾನ್ ಅಂತೂ ಹೇಳುತ್ತೇವೆ. ಈ ಎನಾಮಲಿ ಸ್ಕ್ಯಾನಲ್ಲಿ ಏನು ಕಂಡುಹಿಡಿಯಬಹುದು ಅಂದರೆ, ಮಗುವಿನ ಎಲ್ಲ ಅಂಗಗಳು ಸರಿಯಾಗಿ ಬೆಳೆದಿವೆಯಾ ಅಂತ ನೋಡಬಹುದು. ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್ ಅಂತ ಮಾಡುತ್ತೇವೆ. ತಲೆಯ ಮೆಷರ್ಮೆಂಟ್ಸ್, ಹೊಟ್ಟೆಯ ಮೆಷರ್ಮೆಂಟ್ಸ್, ಕೈಕಾಲಿನ ಮೆಷರ್ಮೆಂಟ್ಸ್. ಈ ಮೆಷರ್ಮೆಂಟ್ಸಿಂದ ನಮಗೆ ಮಗು ಚಿಕ್ಕದು ಅಥವಾ ದೊಡ್ಡದಾಗಿ ಇದೆಯಾ ಅಂತ ತಿಳಿಯುತ್ತೇವೆ. ಇದರಿಂದ ಮಗುವಿನ ತೂಕ ಸಹ ಗೊತ್ತಾಗುತ್ತದೆ. ಉಳಿದ ಅಂಗಗಳು, ಅಂದರೆ ತಲೆಬುರುಡೆ, ಮೆದುಳು, ಕುತ್ತಿಗೆ, ಮುಖ, ಮೂಗಿನ ಮೂಳೆ, ತುಟಿಗಳು, ಹೃದಯ, ಶ್ವಾಸಕೋಶಗಳು, ಹೊಟ್ಟೆ, ಅನ್ನನಾಳ, ಕರಳು, ಮೂತ್ರಪಿಂಡ, ಮೂತ್ರಕೋಶ, 2 ಕೈಗಳು, ಕಾಲುಗಳು, ಬೆನ್ನುಹುರಿ, ಹೀಗೆ ಎಲ್ಲ ಅಂಗಗಳ ಬೆಳವಣಿಗೆ ಸರಿಯಾಗಿ ಇದೆಯಾ ಅಂತ ಗೊತ್ತಾಗಬಹುದು. 100ರಲ್ಲಿ 6% ಅಬ್ನಾರ್ಮಲಿಟೀಸ್ ನಾವು ನೋಡುತ್ತೇವೆ. ಮತ್ತೆ ನೀರಿನ ಅಂಶ, ಪ್ಲಾಸೆಂಟಾ, ಮಗುವಿಗೆ ರಕ್ತ ಚಲಾವಣೆಯನ್ನು ಈ ಸ್ಕ್ಯಾನಿನಲ್ಲಿ ನೋಡಬಹುದು. ಅಲ್ಟ್ರಾಸೌಂಡ್ನ ಪ್ರಯೋಜನಗಳು ಏನು? ಅಲ್ಟ್ರಾಸೌಂಡ್ ಗರ್ಭಾವಸ್ಥೆಯಲ್ಲಿ ಮಗುವಿನ ಪ್ರತಿಯೊಂದು ಚಟುವಟಿಕೆಯ ಬಗ್ಗೆ ನಿಖರವಾದ ಮಾಹಿತಿಯನ್ನು ಒದಗಿಸುತ್ತದೆ. ಗರ್ಭದಲ್ಲಿರುವ ಮಗು ಬೆಳೆಯುತ್ತಿರುವ ರೀತಿ, ಹೃದಯ ಬಡಿತ ಹೇಗಿದೆ, ಕೈಕಾಲುಗಳು ಮತ್ತು ದೇಹದ ಇತರ ಭಾಗಗಳು ಸರಿಯಾಗಿ ಬೆಳೆಯುತ್ತಿವೆಯೇ, ಮಗುವಿನ ಹೆರಿಗೆ ದಿನಾಂಕ ಮತ್ತು ತೂಕವನ್ನು ಸಹ ಅಲ್ಟ್ರಾಸೌಂಡ್ ಮೂಲಕ ಪತ್ತೆ ಹಚ್ಚಲಾಗುತ್ತದೆ. ಗರ್ಭಾವಸ್ಥೆಯಲ್ಲಿ 3-4 ಅಲ್ಟ್ರಾಸೌಂಡ್ ಮಾಡಬಹುದು, ಅಂದರೆ ಪ್ರತಿ ತ್ರೈಮಾಸಿಕದಲ್ಲಿ ಒಂದು ಅಗತ್ಯ. ಅಲ್ಟ್ರಾಸೌಂಡ್ ಹಾನಿ ಉಂಟು ಮಾಡುವ ಸಾಧ್ಯತೆ ತುಂಬ ಕಡಿಮೆ, ಆದರೆ ನಾವು ಅದನ್ನು ಆಗಾಗ್ಗೆ ಅಥವಾ ಪ್ರತಿ ತಿಂಗಳು ಮಾಡುವುದನ್ನು ತಪ್ಪಿಸಬೇಕು. ಒಂದು ವೇಳೆ ಗರ್ಭಧಾರಣೆಯ ತೊಡಕುಗಳನ್ನು ಗಮನಿಸಿದರೆ, ಅಂದರೆ ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಅಲ್ಟ್ರಾಸೌಂಡನ್ನು ಹೆಚ್ಚಾಗಿ ಮಾಡಬೇಕಾಗಬಹುದು. ಅಲ್ಟ್ರಾಸೌಂಡಿಂದ ಸಮಸ್ಯೆಗಳು. ಗರ್ಭದಲ್ಲಿರುವ ಮಗುವಿನ ಮೇಲೆ ಅಲ್ಟ್ರಾಸೌಂಡ್ ಪರಿಣಾಮದ ಬಗ್ಗೆ ವಿವಿಧ ಸಂಶೋಧನೆಗಳನ್ನು ನಡೆಸಲಾಗಿದ್ದು, ಇದು ಮಗುವಿನ ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ. ಮುಂದಿನ ಸ್ಕ್ಯಾನು 7 ತಿಂಗಳಿನ ಸ್ಕ್ಯಾನು, ಅಂದರೆ 28-32 ವಾರ. ಇದರಲ್ಲಿ ಮಗುವಿನ ಬೆಳವಣಿಗೆ, ನೀರಿನ ಅಂಶವನ್ನು, ತೂಕವನ್ನು ನೋಡುತ್ತೇವೆ. ಮಗುವಿನ ಮೂವ್ಮೆಂಟ್ಸ್ ಚೆನ್ನಾಗಿದೆಯಾ, ಹಾರ್ಟ್ಬೀಟ್ ನಾರ್ಮಲ್ ಆಗಿದೆಯಾ, ಜರಾಯು ಅಂದರೆ ಪ್ಲಾಸೆಂಟಾದ ಪೊಸಿಷನ್ ಎಲ್ಲಿ ಇದೆ, ಅದು ಕೆಳಗೆ ಬಂದು ಗರ್ಭಧಾರೆಯ ದ್ವಾರದ ಮೇಲೆ ಏನಾದರೂ ಕಾಣಿಸಿಕೊಳ್ಳುತ್ತಿದೆಯಾ, ಅಂದರೆ ಲೋ ಲೈಯಿಂಗ್ ಪ್ಲಾಸೆಂಟಾ, ಅದು ಗೊತ್ತಾಗಬಹುದು. 7 ತಿಂಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್ ಅಂತ ಇರುತ್ತದೆ, ಅದು ಅದಕ್ಕೆ ನಾರ್ಮಲ್ ಆಗಿ ಇದೆಯಾ ಅಂತ ಗೊತ್ತಾಗುತ್ತದೆ. ಇನ್ನೊಂದು ವಿಷಯ ಅಂದರೆ ಫೀಟಲ್ ಪೊಸಿಷನ್, ಅಂದರೆ ಬ್ರೀಚ್ ಅಥವಾ ಸಿಫಾಲಿಕ್, ಅಂದರೆ ಮಗುವಿನ ಹಿಂಭಾಗ ಇಲ್ಲ ಕಾಲುಗಳು ಅಥವಾ ಮಗುವಿನ ತಲೆಯು ಗರ್ಭದ ಕೆಳಗಿನ ಭಾಗದಲ್ಲಿ ಇದೆ. ಸಾಮಾನ್ಯವಾಗಿ 7 ತಿಂಗಳಲ್ಲಿ ಮಗುವಿನ ಹಿಂಭಾಗ ಅಂದರೆ ಬ್ರೀಚ್ ಕೆಳಗೆ ಇರುತ್ತದೆ. 8 ತಿಂಗಳು ಮುಗಿಯುತ್ತಿದ್ದಂತೆ, ಅಂದರೆ 37 ವಾರಕ್ಕೆ ಹೆಚ್ಚಾಗಿ ಮಗುವಿನ ತಲೆ ಕೆಳಗೆ ಇರುತ್ತದೆ. ಮತ್ತು ಕೊನೆಯದಾಗಿರುವ ಸ್ಕ್ಯಾನ್ ಗ್ರೋತ್ ಸ್ಕ್ಯಾನ್. 3-ನೇ ತ್ರೈಮಾಸಿಕದಲ್ಲಿ ಮಾಡುವ ಸ್ಕ್ಯಾನಿಗೆ ಗ್ರೋತ್ ಸ್ಕ್ಯಾನ್ ಅಥವಾ ಇದಕ್ಕೆ ಫೀಟಲ್ ವೆಲ್ಬೀಯಿಂಗ್ ಸ್ಕ್ಯಾನ್ ಅಂತಾನು ಹೇಳುತ್ತೇವೆ. ಇದು 36-40 ವಾರಗಳಲ್ಲಿ ಮಾಡುವ ಸ್ಕ್ಯಾನ್. ಇದರಲ್ಲಿ ಮುಖ್ಯವಾದ ವಿಷಯಗಳು ಏನು ಗೊತ್ತಾಗುತ್ತದೆ ಅಂದರೆ ಬೇಬಿ ಪೊಸಿಷನ್, ಮಗುವಿನ ತಲೆ ಕೆಳಗೆ ಬಂದಿದೆಯಾ ಅಥವಾ ಅದರ ಕಾಲು ಕೆಳಗೆ ಇದೆಯಾ ಅಂತ ತಿಳಿಯಬಹುದು. ಮಗುವಿನ ಚಲನೆ ವಲನೆ ಅಂದರೆ ಮಗುವಿನ ಮೂವ್ಮೆಂಟ್ಸ್, ಉಸಿರಾಟ ಹೇಗಿದೆ, ಎದೆ ಬಡಿತ ಹೇಗಿದೆ, ಮಗು ಸುತ್ತ ನೀರು ಸರಿಯಾಗಿ ಇದೆಯಾ, ಕಡಿಮೆ ಇದ್ದಲ್ಲಿ ಅದಕ್ಕೆ ಮುಂಜಾಗ್ರತೆ ವಹಿಸಬೇಕಾಗುತ್ತದೆ, ನೀರು ಜಾಸ್ತಿ ಇದ್ದಲ್ಲಿ ತೊಂದರೆ ಇರಬಹುದು, ಅಂದರೆ ತಾಯಿಗೆ ಡಯಾಬಿಟಿಸ್ ಇರುವ ಸಾಧ್ಯತೆ ಇರುತ್ತದೆ. ಜರಾಯು ಅಂದರೆ ಪ್ಲಾಸೆಂಟಾದ ಬೆಳವಣಿಗೆ ಹೇಗಿದೆ, ಅದರ ಪೊಸಿಷನ್ ಎಲ್ಲಿದೆ, ಮಗುವಿಗೆ ಅದರ ರಕ್ತ ಚಲಾವಣೆ ಸರಿಯಾಗಿದೆಯಾ. ಲೋ ಲೈಯಿಂಗ್ ಪ್ಲಾಸೆಂಟಾ ಅಂದರೆ ಪ್ಲಾಸೆಂಟಾ ಮಗುವಿನ ತಲೆಯ ಕೆಳಗೆ ಇದ್ದು ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಕೊರಳು ಅಂದರೆ ಅಂಬಲಿಕಲ್ ಕಾರ್ಡ್ ಮಗು ಸುತ್ತಿಕೊಳ್ಳುತ್ತದೆ, ಇದು ಸಹಜ, ಆದರೆ 2-3 ಸುತ್ತು ಆದರೆ ತೊಂದರೆ ಆಗಬಹುದು. ಕೊನೆಯದಾಗಿ ಮಗುವಿನ ತೂಕ ಎಷ್ಟು, ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಎಂದು ತಿಳಿದುಕೊಳ್ಳಬಹುದು. ಅಲ್ಟ್ರಾಸೌಂಡ್ ಮಾಡಿಸಲು ಹೋಗುವ ಮುನ್ನ ಗಮನದಲ್ಲಿಡಬೇಕಾದ ಅಂಶಗಳು ಎಂದರೆ, ಹೆಚ್ಚಿನ ಸಂದರ್ಭದಲ್ಲಿ ಗರ್ಭಿಣಿಯರನ್ನು ಖಾಲಿ ಹೊಟ್ಟೆಯಲ್ಲಿ ಅಲ್ಟ್ರಾಸೌಂಡ್ಗಾಗಿ ಕರೆಯುವ ಪ್ರಯತ್ನ ಮಾಡಲಾಗುತ್ತದೆ. ಆದರೆ ನೀವು ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಎಮರ್ಜೆನ್ಸಿ ಅಲ್ಟ್ರಾಸೌಂಡ್ ಮಾಡಿಸುತ್ತಿದ್ದರೆ ಅದನ್ನು ಯಾವಾಗ ಬೇಕಾದರೂ ಮಾಡಲಾಗುತ್ತದೆ. ಅಲ್ಟ್ರಾಸೌಂಡ್ನಲ್ಲಿ ಎಷ್ಟು ವಿಧಗಳಿವೆ ಎಂದು ತಿಳಿದುಕೊಳ್ಳೋಣ. ಇಚ್ಚಿನ ದಿನಗಳಲ್ಲಿ ರೋಗಶಾಸ್ತ್ರ ಪ್ರಯೋಗಾಲಯಗಳಲ್ಲಿ ವಿವಿಧ ತರಹದ ಅಲ್ಟ್ರಾಸೌಂಡ್ ಪ್ರಾರಂಭಿಸಿದಿವೆ. ಗರ್ಭಾವಸ್ಥೆಯಲ್ಲಿ ಈ ಎಲ್ಲ ಅಲ್ಟ್ರಾಸೌಂಡ್ಗಳ ಮೂಲಕ ಮಗುವಿನ ಬೆಳವಣಿಗೆ ಮತ್ತು ಅದರ ಮೆದುಳಿನ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಇದನ್ನು ಎನ್ಟಿ ಸ್ಕ್ಯಾನ್, ಎನಾಮಲಿ ಸ್ಕ್ಯಾನ್, ಡಾಪ್ಲರ್ ಅಲ್ಟ್ರಾಸೌಂಡ್ ಎಂದು ಕರೆಯಲಾಗುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಗರ್ಭಾಶಯದ ಒಳಗಿನ ಭ್ರೂಣದ ಮೇಲೆ ಅಲ್ಟ್ರಾಸೌಂಡ್ ಮೂಲಕ ಶಸ್ತ್ರಚಿಕಿತ್ಸೆ ಮಾಡುವಂತಹ ಪ್ರಗತಿ ಕೂಡ ಕಂಡುಬರುತ್ತಿದೆ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇಲ್ಲಿವರೆಗೆ SDM ಆರೋಗ್ಯ ಸಂವಾದದಲ್ಲಿ ಗರ್ಭಾವಸ್ಥೆಯಲ್ಲಿ ಅಲ್ಟ್ರಾಸೌಂಡ್ ಇದರ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ವೃಂದಾ ಪಾಟೀಲ್ ಅವರು ಮಾಡಿಕೊಟ್ಟಿದ್ದಾರೆ. ಈಗ ತಾವು ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳನ್ನು ಕೇಳುವವರು ತಮಗೆ ಗೊತ್ತಿದೆ, ಪ್ರಶ್ನೆ ಚಿಕ್ಕದಾಗಿರಲಿ ಮತ್ತು ಚೊಕ್ಕದಾಗಿರಲಿ, ಇನ್ನು ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಒಮ್ಮೆ ಹೇಳಿಬಿಡ್ತೀನಿ. 244-344-14, 244-344-15, 244-344-16. ಇನ್ನು ಧಾರವಾಡದ STD ಸಂಖ್ಯೆ 0836. ಇವತ್ತಿನ ವಿಷಯ ಗರ್ಭಾವಸ್ಥೆಯಲ್ಲಿ ಅಲ್ಟ್ರಾಸೌಂಡ್, ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದರೆ ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, SDM ಆರೋಗ್ಯ ಸಂವಾದ, ಹೇಳಿ, ಯಾರು ಮಾತಾಡೋದು? ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೂಡದಿಂದ ಶಿವಲಿಂಗ ಹಿರೇಮಠ ಮಾತಾಡೋದು ಸರ್. ಹೇಳ್ರಿ ಶಿವಲಿಂಗಯ್ಯ, ಡಾಕ್ಟರ್ ಇದ್ದಾರೆ. ಹಾ ಸರ್, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ರೀ. ಮೇಡಮ್ ರೀ, ಅಲ್ಟ್ರಾಸೌಂಡ್ ಅನ್ನ ಮೇಲಿನ ಮೇಲೆ ಯೂಸ್ ಮಾಡೋದ್ರಿಂದ ಮತ್ತೆ ತಾಯಿ ಮತ್ತು ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಮೇಡಮ್ ರೀ? ಪರಿಣಾಮ ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಉಪಯೋಗ ಏನು ಬರುವುದಿಲ್ಲ. ಮೇಲಿಂದ ಮೇಲೆ ಮಾಡೋದು ಸೈಡ್ ಎಫೆಕ್ಟ್ ಆಗುತ್ತದೆ ಅಂತ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಸತ್ಯ ನಿಮ್ಗೆ ಹೇಳ್ತಾ ಇದ್ದೇನೆ ರೀ. ಏನು ಜಾಸ್ತಿ ಪರಿಣಾಮ ಬೀಳುವುದಿಲ್ಲ, ಆದರೆ ನಿಮ್ದ್ರಲ್ಲಿ ಅದು ಆತಂಕ ಹುಟ್ಟುತ್ತದೆ, ಜಾಸ್ತಿ ಮಾಡಿಸಿದರೆ ಆತಂಕ ಜಾಸ್ತಿ ಆಗುತ್ತೆ. ಅದರಿಂದ ಮಗುವಿನ ಪರಿಣಾಮ ಏನು ಹಾಗೆ ಕೆಟ್ಟ ಪರಿಣಾಮ ಏನು ಬೀಳುವುದಿಲ್ಲ. ಅಂದ್ರೆ ಹೆಚ್ಚು ಹಾರ್ಟ್ ಮೇಲೆ ಪರಿಣಾಮ ಬೀರ್ತದೆ ಅಂತಾರೆ, ಅದಕ್ಕೆ ಹೇಳ್ತಿದ್ದಾರೆ. ಹಾಗೆ ಏನು ಇನ್ನ ಕಂಡು ಹಿಡಿದಿಲ್ಲ. ಮೇಡಮ್ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಒಳ್ಳೇದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ, ಹೇಳಿ, ಯಾರು ಮಾತಾಡೋದು? ಸರ್ ನಮಸ್ತೆ. ಹಲೋ ಹಲೋ, ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್, ಹೇಳಿ, ಯಾರು ಮಾತಾಡೋದು? ನಾನು ದೊಡ್ಡಗೌಡ್ರ ಅಂತ ಮಲ್ರಿಂದ ಮಾತಾಡೋದು ಸರ್. ಹೇಳ್ರಿ ದೊಡ್ಡಗೌಡ್ರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಈಗ ಮಗುವಿನ ಒಂದು ಫೀಟಸ್ ನಲ್ಲಿ ಹೃದಯದ ಒಂದು ತೊಂದರೆ ಇದ್ದದನ್ನ ಎಷ್ಟನೇ ವಾರದಲ್ಲಿ ಕಂಡುಹಿಡಿಯಬಹುದು ಮೇಡಮ್? ಅದನ್ನ ಎನ್ಟಿ ಸ್ಕ್ಯಾನ್ ಅಂದ್ರೆ 11-13 ವಾರದಲ್ಲಿ ಸಂಶಯ ಪಡಬಹುದು. ದೊಡ್ಡ ತೊಂದರೆ ಇದ್ರೆ ಕಾಣಿಸಿಕೊಳ್ಳುತ್ತದೆ, ತುಂಬಾ ಚಿಕ್ಕ ತೊಂದರೆ ಇದ್ರೆ ಅದು 18-20 ವಾರದಲ್ಲಿ ಗೊತ್ತಾಗುತ್ತದೆ. ಇನ್ನೂ ಚಿಕ್ಕ ವಿಷಯ, ಇನ್ನೂ ಸ್ವಲ್ಪ ಮಗು ದೊಡ್ಡದಾದ್ರೆ ಅಂದ್ರೆ 24 ವಾರದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತದೆ. ರೀಸೆಂಟ್ ಆಗಿ ನಮ್ಮ ಸಂಬಂಧಿಕರ ಮಗಳಿಗೆ ಹೃದಯದಲ್ಲಿ ಅಶುದ್ಧ ರಕ್ತನಾಳ ಮತ್ತು ಶುದ್ಧ ರಕ್ತನಾಳ ಒಂದೇ ಇದರಲ್ಲಿ ಇತ್ತು ಅಂತ ಬಂದಿತ್ತು. ಅದು ಸ್ಕ್ಯಾನಿಂಗ್ ನಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಅವ್ರಿಗೆ. ಆ ಸಾಧ್ಯತೆ ಏನು ಇರುತ್ತೆ ಮೇಡಮ್? ಇಲ್ಲ, ಅದು ಅದು ಪ್ರಾಪರ್ ಆಗಿ ಟ್ರೈನಿಂಗ್ ಮಾಡಿಸ್ಕೊಂಡಿದ್ದರು ಡಾಕ್ಟರ್ ಮಾಡಿದ್ರೆ ಅದು ಗೊತ್ತಾಗುತ್ತೆ, 18-20 ವಾರದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಒಳ್ಳೇದು ದೊಡ್ಡಗೌಡ್ರೆ. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ನಮಸ್ಕಾರ, ಹೇಳಿ. ಹಾ ಹೇಳ್ರಿ ಮೇಡಮ್. ನಮಸ್ಕಾರ. ನಮಸ್ಕಾರ ರೀ, ಹೇಳ್ರಿ. ಸ್ಕ್ಯಾನಿಂಗ್ ಮಾಡ್ಕೊಳತ್ರಿ ಮೇಡಮ್. ಹಾ, ಆಮೇಲೆ ಹೆಣ್ಣು ಗಂಡು ಹುಡುಗ ಗುರ್ತಾಗತ್ರಿ? ಗೊತ್ತಾಗಲ್ಲ ರೀ. ಆಗಲ್ರಿ? ಅದಕ್ಕೆ ನಮ್ಮ ಸಜ್ಜಿಗೆ ಹಚ್ಚಿಲ್ಲ ಡಾಡ್ರೆ. ಹಾ, ಅದು ಭಾರತದಲ್ಲಿ ಲಾ ಅಂತ, ಲಾ ಪ್ರಕಾರ ಅದು ಗೊತ್ತಾಗಲ್ಲ, ಕಾನೂನಿನ ಪ್ರಕಾರ ಅದು ಗೊತ್ತಾಗಲ್ಲಮ್ಮ. ಹಾ, ಆ ತರ ನಿಯಮಗಳಿಲ್ಲ, ಅದು ಗೊತ್ತು ಮಾಡ್ಕೊಳ್ಬೇಕು ಅನ್ನುವಂತ ನಿಯಮಗಳಿಲ್ಲ. ಒಳ್ಳೇದಮ್ಮ, ಒಳ್ಳೇದು. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಬಿಜಾಪುರಿಂದ ಮುಸ್ತಫಾ ಅಂತ ಹೇಳಿ ಮಾತಾಡ್ತಿರೋದು. ಹೇಳ್ರಿ ಮುಸ್ತಫಾ ಅವ್ರೆ, ಡಾಕ್ಟರ್ ಇದಾರೆ. ಸರ್, ಸ್ಕ್ಯಾನಿಂಗ್ ಮಾಡಿದ ಬಳಿಕ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಏನ್ ಮಾಡ್ತಾರೆ ಟ್ರೀಟ್ಮೆಂಟ್ ಅಂತ? ಅದು ಕಂಜನೈಟಲ್ ಎನಾಮಲೀಸ್ ಅಂತ ಏನಾದ್ರು ಗೊತ್ತಾದ್ರೆ, ಗೊತ್ತ ವಿಷಯ ಅದು ಜೀವಕ್ಕೆ ಅಪಾಯ, ಅದು ಮಗು ಬದುಕಲ್ಲ ಅಂತ ಗೊತ್ತಾದ್ರೆ ಅದು ಎಂ ಟಿ ಪಿ ಅಂತ ಮಾಡ್ತೀವಿ. ಅದು 20 ವಾರಗಳಲ್ಲಿ ಒಳಗಡೆ ಗೊತ್ತಾದ್ರೆ ಮಾಡ್ತೀವಿ. ನಮಸ್ಕಾರ ನಮಸ್ತೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ, ಹೇಳಿ. ಹಾ ಹೇಳ್ರಿ. ಈಗ ಚೆಕ್ ಮಾಡಬಹುದ್ರಿ ಹೆಣ್ಮಕ್ಕಳ್ರಿ? ಮೊದಲನೇದು ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಮಾಡಬೇಕು ಸ್ಕ್ಯಾನಿಂಗ್. ಅದು ಸರಿಯಾಗಿ ಜಾಗದಲ್ಲಿ ಬೆಳೀತಿದೆಯಲ್ಲ ಅಂತ. ಇನ್ನು ಮುಂದಿನ ಸ್ಕ್ಯಾನು 3 ತಿಂಗಳಲ್ಲಿ, ಮುಂದಿನ್ನು 5 ತಿಂಗಳಲ್ಲಿ. ಒಳ್ಳೇದು, ನಮಸ್ಕಾರ. ನಮ್ಮ ಕೇಳುಗರಲ್ಲಿ ಒಂದು ವಿನಂತಿ, ಬಹಳಷ್ಟು ಜನ ಕೇಳುಗರಿಗೆ ಸಾಕಷ್ಟು ಸರಿ ನಾವು ಅದನ್ನು ಹೇಳಿದ್ದೀವಿ. ಏನು ಅಂತಂದರೆ, ಅವರು ತಮ್ಮ ರೇಡಿಯೋ ಸೆಟ್ಟಿನಿಂದ ದೂರ ಬಂದು ಕರೆಯನ್ನು ಮಾಡಿದರೆ ನೀವು ಮಾತಾಡೋದು ಕೂಡ ಸರಿಯಾಗಿ ಕೇಳಿಸ್ತದೆ, ನಾವು ಮಾತಾಡೋದು ಕೂಡ ಸರಿಯಾಗಿ ಕೇಳಿಸ್ತದೆ. ರೇಡಿಯೋ ಸೆಟ್ ಹತ್ತಿರ ಇದ್ದರೆ ಅದು ಎಲ್ಲವೂ ಕೂಡ ಏಕೋ ಆಗ್ತದೆ ಅಥವಾ ಪ್ರತಿಧ್ವನಿ ಆಗ್ತದೆ. ಮತ್ತೆ ಮತ್ತೆ ನಾನು ನಮ್ಮ ಕೇಳುಗರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ರೇಡಿಯೋ ಸೆಟ್ನಿಂದ ದೂರ ಬಂದು ತಾವು ಕರೆಯನ್ನು ಮಾಡಿ ಅಥವಾ ಫೋನಲ್ಲಿ ಮಾತಾಡಿ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿಮ್ಮ, ಡಾಕ್ಟರ್ ಇದ್ದಾರೆ. ನಾವು ಹಾವೇರಿ ಜಿಲ್ಲೆಯಿಂದ ಮಾತಾಡ್ತಿರೋ ಸರ್, ನೆಗಳೂರು ಗ್ರಾಮದಿಂದ. ಹೇಳಿ ಸರ್, ನಮ್ ಪ್ರಶ್ನೆ ಬಂದ್ಬಿಟ್ಟು ಸರ್, ಇವಾಗ ಅರ್ಲಿ ಪ್ರೆಗ್ನೆನ್ಸಿ ಅಂತಂದೇಳಿ ಯಾವಾಗ ಸ್ಕ್ಯಾನ್ ಮಾಡಿಸ್ತೀವಿ ಸರ್? ಇವಾಗ ಕನ್ಫರ್ಮ್ ಆಗುತ್ತೆ ಸರ್ ರಿಪೀಟಿ ಟೆಸ್ಟ್ ಅಲ್ಲಿ? ಅದು ಕನ್ಫರ್ಮ್ ಆದ ತಕ್ಷಣ ಬರೋದು ಒಳ್ಳೇದು, ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಡ್ಲಿಕ್ಕೆ ಆಗುವುದಿಲ್ಲ. ಕನ್ಫರ್ಮ್ ಆದ ತಕ್ಷಣ, ಯಾಕಂದ್ರೆ ಹೆಚ್ಚಾಗಿ ಒಂದೊಂದ್ಸಲ ಅದು ಟ್ಯೂಬ್ ಅಲ್ಲಿ ಬೆಳೆಯುತ್ತೆ, ಅದಕ್ಕೆ ನಾರ್ಮಲ್ ಎಕ್ಟೋಪಿಕ್ ಅಂತೀವಿ. ಅದಕ್ಕೆ ನಾರ್ಮಲ್ ಗರ್ಭಾವಸ್ಥೆಯಲ್ಲಿ ನೀವು ಗರ್ಭಾಶಯದಲ್ಲೇ ಬೆಳೀತಾ ಇದೆ ಅಂತ ಗೊತ್ತಾಗ್ಲಿಕ್ಕೆ ಫಸ್ಟ್ ಮೊದಲು ಬೇಕು ಸ್ಕ್ಯಾನಿಂಗ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರಿ, ಧನ್ಯವಾದ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನರೇಂದ್ರ ಸರ್, ಶಿಶನರೇಂದ್ರ ಸರ್, ನಮಸ್ಕಾರ. ನಮಸ್ಕಾರ, ಡಾಕ್ಟರ್ ಇದಾರೆ, ಹೇಳಿ, ಯಾರು ಮಾತಾಡೋದು? ಸರ್, ಶರಣಬಸವ ಅಂತ ಹೇಳ್ಬಿಟ್ಟು ಮಾತಾಡೋದು. ಹೇಳ್ರಿ ಶರಣಬಸವ ಅವರೇ. ಡಾಕ್ಟರ್ ಹೇಳ್ರಿ. ಮೇಡಮ್ ನಮಸ್ಕಾರ, ಗುಲ್ಬರ್ಗದಿಂದ ಮಾತಾಡೋದು. ಸೊ ಇವಾಗ ಮೇಡಮ್ ಅವರು ಪ್ರೆಗ್ನೆಂಟ್ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ತರ ಗೊತ್ತಾಗೋದು ಮೇಡಮ್? ಅದು ಕಂಡು ಮೊದಲು ಯೂರಿನ್ ಟೆಸ್ಟ್ ಮಾಡಿಸ್ಕೊಂಡು ಕನ್ಫರ್ಮೇಶನ್ ಆದ ತಕ್ಷಣ ಸ್ಕ್ಯಾನಿಂಗ್ ಮಾಡೋದು ಒಳ್ಳೇದು. ಅಲ್ಲ ಮೇಡಮ್, ಸ್ಕ್ಯಾನ್ ಕರೆಕ್ಟ್. ಇವಾಗ ಅವರು ಈ ತರ ಅವರು ವಾಮಿಟ್ ಮಾಡೋದು, ಆಮೇಲೆ ಸ್ವಲ್ಪ ಇದು ಪ್ರಾಬ್ಲಮ್ ಆದಾಗ ನಾವು ಡಾಕ್ಟರ್ನ ಕಾಣ್ಬೇಕು ಮೇಡಮ್ ಅವಾಗ. ಮೇಡಮ್, ಸ್ಕ್ಯಾನಿಂಗ್ ಅಂತಂದ್ರೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿ ಎಷ್ಟು 9 ತಿಂಗಳ ತನಕ ಎಷ್ಟು ಸ್ಕ್ಯಾನಿಂಗ್ ಮಾಡ್ತೀವಿ ಮೇಡಮ್? ಮೊದಲು ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಈಗ ಒಂದು ಮಾಡೋದು, ಒಂದು 3 ತಿಂಗಳಲ್ಲಿ NT ಸ್ಕ್ಯಾನ್, ಒಂದು 5 ತಿಂಗಳಲ್ಲಿ ಎನಾಮಲಿ ಸ್ಕ್ಯಾನ್ ಅಂತ, ಆಮೇಲೆ 7.5 ತಿಂಗಳು 9 ತಿಂಗಳಲ್ಲಿ ಇನ್ನೊಂದು 2 ಸ್ಕ್ಯಾನ್ ಬರುತ್ತೆ. ಟೋಟಲ್ 3 ಆಗುತ್ತೆ ಮೇಡಮ್. 3-4 ಸ್ಕ್ಯಾನಿಂಗ್ ಮಾಡಿಸಲೇಬೇಕು. ಓಕೆ, ಸುಗಂಧ ಮೇಡಮ್ ಅವರೇ ನಮಸ್ಕಾರ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಮೇಡಮ್ ನಮಸ್ಕಾರ. ರೀ ನಮಸ್ಕಾರ, ಹೇಳ್ರಿ. ನಮ್ ಸೊಸೆಗ್ರಿ ಫಸ್ಟ್ ಡೆಲಿವರಿ ಆಗಿತ್ತು, ನೀರ್ ಕಡಿಮೆ ಆಗಿತ್ತು ಆಕೆಗೆ. ಹೌದ್ರಿ. ಹಿಂಗಾಗಿ ಕೂಸು ಲಾಸ್ಟ್ ಅದು 9 ತಿಂಗಳು ಆದ್ಮೇಲೆ ಡೆತ್ ಆದ್ರಿ. ಈಗ ಮುಂದೆ ನಾವು ಏನು ಕ್ರಮ ತಗೋಬೇಕು ಸಲುವಾಗಿ? ಅದು ಮುಂದಿನ ಪ್ರೆಗ್ನೆನ್ಸಿಲಿ ಹಾಗೆ ರಿಪೀಟ್ ಆಗುತ್ತೆ ಅಂತ ಏನು ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಪ್ರಿಕಾಷನ್ಸ್ ತಗೊಳಿಕ್ ಬರುತ್ತದೆ. 7 ತಿಂಗಳಿಂದನೇ ಸ್ವಲ್ಪ ಒಂದು 15 ದಿವಸಕ್ಕೆ 20 ದಿನಕ್ಕೆ ಒಂದ್ಸಲ ನೋಡೋದು ಒಳ್ಳೇದು. ನೀರಿನ ಅಂಶ ಹೇಗಿದೆ, ಈ ಸಲನು ಕಡಿಮೆ ಆಗ್ತಿದೆಯಾ, ಮಗುದ ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗೋದು ಒಳ್ಳೇದು. ನೀರಿನ ಅಂಶ ಜಾಸ್ತಿ ಕುಡಿಬೇಕು ಅಷ್ಟೇ. ಸರಿ ಮೇಡಮ್, ಸರಿ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡೋದು? ರಂಜಾನ್ ಬಿ ಅಂತ, ಐರ್ಸಂಗ್ ಹಿಂಡಿ ತಾಲೂಕಾ, ಬಿಜಾಪುರ ಜಿಲ್ಲಾ. ಹೇಳ್ರಿ ರಂಜಾನ್ ಬಿ. ನನಗೆ ಹೊಟ್ಟೆ ನೋವು ಬಹಳ ಇದೆ, ಗರ್ಭಕೋಶ ತೆಗೆದಿದೆ ಸರ್. ಹೇಳಿ ಡಾಕ್ಟರ್ ಇದಾರೆ, ಕೇಳಿ, ನಿಮ್ ಸಮಸ್ಯೆ ಕೇಳಿಮ್ಮ. ಗರ್ಭಕೋಶ ತೆಗೆದಿದಾರ? ತೆಗೆದಿದ್ದಾರೆ ಮೇಡಮ್. ಹೊಟ್ಟೆ ನೋವು ಜಾಸ್ತಿ ಬರುತ್ತೆ, ಎಷ್ಟು ವರ್ಷ ಆಯ್ತು ತೆಗೆದು? 1 ವರ್ಷ ಆಯ್ತು ಮೇಡಮ್. ಮೇಲಿನ ಮೇಲೆ ಹೊಟ್ಟೆ ನೋವು ಬರುತ್ತೆ? ಹೊಟ್ಟೆ ನೋವು ಬರುತ್ತೆ ಮೇಡಮ್. ಹಾಗೆ ತುಂಬಾ ಹೊಟ್ಟೆ ನೋವು ಇದ್ರೆ ಒಂದ್ಸಲ ವೈದ್ಯರಿಗೆ ತೋರಿಸೋದು ಒಳ್ಳೇದು. ಊಟ ಹೊಟ್ಟೆ ದಕ್ಕುದಿಲ್ಲ ಮೇಡಮ್, ಚಕ್ಕರ್ ಬರುತ್ತೆ, ನೆಲ ತಿರುಗುತ್ತೆ, ಗರ್ರ ತೇಳಿ ಬಾವಿಯಲ್ಲಿ ಬಿದ್ದು ಸಯ್ಯಂಗ ಆಗುತ್ತೆ, ನನಗೆ ಬಾತ್ರ ಆಗುತ್ತೆ ಮೇಡಮ್. ಒಂದ್ಸಲ ತೋರಿಸ್ಬಿಡಿ ವೈದ್ಯರಿಗೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ, ಹೇಳಿ. ನಾವು ಬೆಳಗಾವಿಯಿಂದ ಶಂಕರ್ ತಾರಾಪುರ ಅಂತ ಮಾತಾಡಿದ್ರೆ ಮೇಡಮ್? ಹೇಳ್ರಿ ಮೇಡಮ್, 2 ಪ್ರಶ್ನೆ ಇತ್ತು ರೀ ನಮ್ಮ. ಹೇಳ್ರಿ ಸರ್. ಒಂದು, ಈ ಡ್ಯುವೆಲ್ ಮಾರ್ಕರ್ ಏನ್ ಪರೀಕ್ಷೆ ಮಾಡ್ತಾರಲ್ರಿ ಮೇಡಮ್, ಹೌದು, ಅದು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ, ಏನ್ ಅದರಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಒಂದ್ರಿ ಮೇಡಮ್. ಎರಡನೇದ್ದು, ಈ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮಗುವಿನ ಕಣ್ಣಿನಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದು ಗೊತ್ತಾಗ್ತದೇನಂತ? ಮೊದಲನೇದು ಡಬಲ್ ಮಾರ್ಕರ್ ಅಂತ ಹೇಳಿಬಿಟ್ಟು ಈಗ ಹೆಚ್ಚಾಗಿ ಎಲ್ಲ ಮಹಿಳೆಯರಿಗೆ ಮಾಡುತ್ತೇವೆ. ಅದನ್ನು ಮೊದಲು ನಾವು 35 ವಯಸ್ಸು ಮೇಲೆ ಜಾಸ್ತಿ ಇದ್ದರೆ ಮಾಡ್ತೇವೆ ಅಂತಿದ್ವಿ. ಇವಾಗ ಹೆಚ್ಚಾಗಿ 3 ತಿಂಗಳಲ್ಲಿ ಸ್ಕ್ಯಾನ್, ಅಂದರೆ NT ಸ್ಕ್ಯಾನ್ ಜೊತೆಯಲ್ಲಿ ಅದನ್ನು ಡೌನ್ ಸಿಂಡ್ರೋಮ್ ಅಂತ ರಿಸ್ಕ್ ಗೊತ್ತಾಗುತ್ತಾ ಅಂತ ಅದನ್ನು ಮಾಡ್ತೀವಿ. ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಅಂತ ಇರುತ್ತೆ ಅದ್ರ ಜೊತೆಯಲ್ಲಿ ಮಾಡೋದು. ಅದರಿಂದ ಒಂದು 80% ರಿಸ್ಕ್ ಗೊತ್ತಾಗಬಹುದು ಅದರಲ್ಲಿ, ಡೌನ್ ಸಿಂಡ್ರೋಮ್ ಅಂತ ಇರುತ್ತೆ. ಅಂದರೆ ಮಂದ ಬುದ್ಧಿ ಮಗು ಹುಟ್ಟುತ್ತಾ ಅಂತ ಸಾಧ್ಯತೆ ಗೊತ್ತಾಗುತ್ತೆ. ಇನ್ನೊಂದು ಕಣ್ಣಿನ ವಿಷಯ, 2 ಕಣ್ಣುಗಳು ಇದಾವೆ ಅಂತ ಅಷ್ಟೇ ಗೊತ್ತಾಗುತ್ತೆ 5 ತಿಂಗಳ ಸ್ಕ್ಯಾನಲ್ಲಿ. ಅದ್ರ ಒಳಗಡೆ ಲೆನ್ಸ್ ಅಂತೀವಲ್ಲ, ಅದು ಲೆನ್ಸ್ ಇದೆನಾ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಈ ಮೆಳ್ಳಗಣ ಅಂತಾರಲ್ರಿ ಮೇಡಮ್, ಅದು ಏನ? ಅದೆಲ್ಲ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಇಲ್ಲ ಇಲ್ಲ ಗೊತ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ಡಾಕ್ಟ್ರೇ, ಈಗ ನೀವು ಈ ಡೌನ್ ಸಿಂಡ್ರೋಮ್ ಅಂಥೇಳಿ ಹೇಳಿದ್ರಲ್ಲ, ಈಗ ಗೊತ್ತಾಗುತ್ತೆ ಒಂದೇನೋ ಅಂಥದ್ದೊಂದು ಸಮಸ್ಯೆ ಇದೆ ಕಣ್ಣಲ್ಲೋ ಅಥವಾ ಯಕೃತ್ನಲ್ಲೋ ಅಥವಾ ಹೊಟ್ಟೆಲೇನೋ ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ. ಅದನ್ನು ಏನಾದರೂ ಅಲ್ಲೇ ಸುಧಾರಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ಅದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ಅದಕ್ಕೇನು ಚಿಕಿತ್ಸೆ ಇರುವುದಿಲ್ಲ ಸರ್. ಅದು ಎನ್ ಟಿ ಸ್ಕ್ಯಾನಲ್ಲಿ ಮಗುವಿನ ನೋಸ್ ಅಂತ ಹೇಳ್ತೀವಲ್ಲ, ಮೂಗಿನ ಮೂಳೆ ಬೋನ್ಸ್, ಅದು ಇಲ್ಲ ಅಂತಂದರೆ ರಿಸ್ಕ್ ಇದೆ ಅಂತ ಅನಿಸುತ್ತೆ. ಮತ್ತು ಬೇರೆ ಏನಾದರೂ ಈಗ ಕರಳಲ್ಲಿ ಏನಾದರೂ ತೊಂದರೆ ಇದೆ, ಒಂದು ಎರಡು ಮೂರು ರಿಸ್ಕ್ ಗೊತ್ತಾಗುತ್ತೆ. ಪ್ಲಸ್ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬಟ್ ಡೌನ್ ಸಿಂಡ್ರೋಮ್ ಒಳಗಡೆ ಕರೆಕ್ಷನ್ ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈಗ ಒಂದು ಸಮಸ್ಯೆ ಗೊತ್ತಾಗುತ್ತದೆ, ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಕನ್ಫರ್ಮೇಶನ್ ಬೇಕು ಅಂದರೆ ಮತ್ತೆ ಬೇರೆ ಟೆಸ್ಟ್ಸ್ ಇರ್ತವೆ. ಇಲ್ಲ ಅಂದರೆ ಅವರಿಗೆ ಮಗು ಬೇಡವೇ ಬೇಡ ಅಂತಂದರೆ ಮತ್ತೆ ಎಮ್ ಟಿ ಪಿ ಮಾಡಿಸ್ಕೋತಾರೆ. ಈಗ ಬುದ್ಧಿಮಂದ್ಯ ಮಗು ಆಗುತ್ತೆ ಅಂಥೇಳಿ ಗೊತ್ತಾಗುತ್ತಾ ಹೇಗೆ? ಅದು ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಬ್ಲಡ್ ಟೆಸ್ಟಿಂದ ಒಂದು 80-90% ಗೊತ್ತಾಗುತ್ತೆ. ಇನ್ನೂ ಒಂದು 10-20% ಗೊತ್ತಾಗೋದಿಲ್ಲ. ಅದು ಹೊಟ್ಟೆಯಲ್ಲಿ ನೀರು ತೆಗೆದುಬಿಟ್ಟು ಟೆಸ್ಟ್ ಮಾಡಿ ಕನ್ಫರ್ಮೇಷನ್ ಅಂದರೆ ಡಿ ಎನ್ ಎ ಟೆಸ್ಟಿಂಗ್ ಅಂತ ಮಾಡ್ತೀವಲ್ಲ, ಅದು ಮಾಡಿದರೆ ಫೈನಲ್ ಆಗಿ ಗೊತ್ತಾಗುತ್ತೆ ಮಗು ಏನಾದರೂ ತೊಂದರೆ ಐತಾ ಅಂತ ಗೊತ್ತಾ. ಓಹೋ ಹೋ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಅದ್ರಿ? ಹಾಂ, ನಾವು ಇಲ್ಲಿ ಮಜಾತ್ ನಾಡಿರಂತ್ರಿ, ಹಳೆ ಹುಬ್ಳಿಯಿಂದ. ಹಾಂ ಹೇಳಿ ಹೇಳಿ. ಇವತ್ತಿನ ವಿಷಯ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಇವತ್ತಿನ ವಿಷಯ ಅಂದ್ರೆ, ಹಾಂ, ಇವತ್ತು ಗರ್ಭಾವಸ್ಥೆಯಲ್ಲಿ ಅಲ್ಟ್ರಾಸೌಂಡ್ ಅಂದರೆ ಎಷ್ಟು ಸಲ ಮಾಡಬೇಕು, ಯಾವಾಗ ಮಾಡಬೇಕು, ಅದರಿಂದ ಏನು ಪ್ರಯೋಜನಗಳು ಅಂತ ಹೇಳೋದು ವಿಷಯ ಇವತ್ತು. ಹೇಳಿದ್ರೀಗ ಅವರು ಮಂಜುನಾಥ್ ಅವ್ರೆ, ಈಗ ಅವ್ರು ಅದೇ ಹೇಳಿದ್ರು, ಈಗ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಎಷ್ಟು ಸಾರಿ ಸ್ಕ್ಯಾನ್ ಅನ್ನ ಮಾಡಿಸಬಹುದು ಅಂತ ಅವರು ಇವತ್ತು ಹೇಳಿದ್ದಾರೆ. ಮೂರರಿಂದ ನಾಲ್ಕು ಸಲ ಮಾಡೋದು ಒಳ್ಳೇದು. ಒಂದು ಮೊದಲನೇದು ಎರಡು ತಿಂಗಳಲ್ಲಿ, ಮೂರು ತಿಂಗಳಲ್ಲಿ, ಐದು ತಿಂಗಳಲ್ಲಿ, ಆಮೇಲೆ ಎಂಟು ತಿಂಗಳಲ್ಲಿ ಮಾಡೋದು. ಅದರಿಂದ ಪೂರ್ತಿ ಮಾಹಿತಿ ಮಗು ಬೆಳವಣಿಗೆ ಬಗ್ಗೆ ಗೊತ್ತಾಗುತ್ತೆ. ಒಳ್ಳೇದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಡಾಕ್ಟ್ರೇ, ಈ ಅಲ್ಟ್ರಾಸೌಂಡು ಮಾಡಿಸ್ಲೇಬೇಕಾ ಇವತ್ತಿನ ಒಂದು ಕಾಲದಲ್ಲಿ? ಮಾಡಿಸ್ಲೇಬೇಕನ್ನೋದು ಇವಾಗ ಹಾಗೆ ಇದೆ. ಅಂದರೆ ಮಗು ಕಂಪ್ಲೀಟ್ ಆಗಿ ಬೆಳವಣಿಗೆ ಹೇಗಿದೆ ಅಂತ ತಂದೆ ಮಗುವಿನ ತಂದೆ ತಾಯಿಗೆ ಮಾಹಿತಿ ಕೊಡ್ಲಿಕ್ಕೆ, ನಾವು ಅವ್ರ ಜೊತೆ ಮಾತಾಡ್ಲಿಕ್ಕೆ, ಪೋಷಕರಿಗೆ ಒಂದು ಕುತೂಹಲ ಹೇಗಿದೆ, ತೂಕ ಎಷ್ಟಿದೆ, ಸರಿಯಾಗಿ ಆ ವಾರಕ್ಕೆ ಸರಿಯಾಗಿ ಬೆಳೆಯುತ್ತಿದೆಯೋ ಇಲ್ಲೋ ಅಂತ ಕೇಳೋ ಪ್ರಶ್ನೆಗೆ ಅದು ಅದು ಮಾಡಿಸ್ತದೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳಿ. ಹಲೋ, ನಾವು ಮಾಲಾಪುರದಿಂದ ಶಂಕರ್ ಮಾತಾಡಿದ್ರಿ. ಹೇಳ್ರಿ ಶಂಕರಣ್ಣ. ಹಾ, ಇಲ್ಲಿ ಏನ್ ತೊಂದರೆ ಆಗಿದೆ ಅಂದ್ರೆ, ನಮ್ಮ ಮಗಳದು ಸ್ಪೈನಾ ಬೈಫಿಡ್ ಆಗಿತ್ತು. ಹಾ ಹೇಳ್ರಿ. ಹಾ ರೀ, ಅಂದ್ರೆ ಸ್ಪೈನಲ್ ಕಾರ್ಡ್ದು ಡಿಫೆಕ್ಟ್. ಹೌದು. ನಾವು ಯಾವ ವೀಕ್ದೊಳಗ ಅಲ್ಟ್ರಾಸೋನೋಗ್ರಫ್ ಮಾಡಿದ್ರೆ ಗುರುತಾಗ್ತದೆ? ಹಾಂ, ಅದು ಮೊದಲನೇ ಮೂರು ತಿಂಗಳಿಂದ ಸ್ವಲ್ಪ ಸಂಶಯ ಮಾಡ್ಬೋದು, ಆದರೂ ಕಂಪ್ಲೀಟ್ ಆಗಿ 18-20 ವಾರದಲ್ಲೇ ಗೊತ್ತಾಗುತ್ತದೆ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳಿಮ್ಮ. ಬಿಜಾಪುರ ಹಿಂದಿ ತಾಲೂಕಿನ ನಾಜ್ಮಿನ್. ಹೇಳ್ರಿ ನಾಜ್ಮಿ. ಬುದ್ಧಿ ಅಂತ ಮಕ್ಕಳಿಗೆ ಕಮ್ಮಿದ್ದವ್ರಿಗೆ ಹ್ಯಾ ಮಾಡೋದ್ರಿ ಸರ್? ಬುದ್ಧಿ ಪ್ರಶ್ನೆ ಇನ್ನೊಂದು ಕೇಳಿಮ್ಮ. ಬುದ್ಧಿ ಕಮ್ಮಿ ಇದ್ದವ್ರಿಗೆ ಹ್ಯಾಂಗ ಪ್ರಶ್ನೆ ಮಾಡೋದು ಗೊತ್ತಾಗಲ್ಲಿ. ಇಲ್ಲ ಇಲ್ಲ, ಈ ಮೆಂಟಲ್ ರಿಟೈರ್ಡ್ ಇದಿರುತ್ತೆ ಬುದ್ಧಿಮಾಂದ್ಯ ಮಕ್ಕಳು, ಅವ್ರಿಗೆ ಏನು ಚಿಕಿತ್ಸೆ ಅನ್ನೋ ರೀತಿಯಲ್ಲಿ ಅವರು ನಾಜ್ಮಿ ಅವರು ಕೇಳ್ತಾ ಇದ್ದಾರೆ. ಹುಟ್ಟಿದ ಮಗುಗೆ? ಹಾಂ, ಹುಟ್ಟಿದ ಮಗುಗೆ. ಹಾಂ ಹಾಂ, ಅದು ಎಂತ ತೊಂದರೆ ಅಂತ ಗೊತ್ತಾಗ್ಬೇಕು ಮೊದಲು. ಅದು ಏನು ತೊಂದರೆ, ನಡೆಯೋ ಪ್ರಾಬ್ಲಮ್? ಜ್ವರ ಬರ್ತಾರೆ, ಯಾಕಡೆ ಜ್ವರ ಬರ್ತಾ? ಹಾಂ ಹಾಂ ಹಾಂ, ಜ್ವರ ಜ್ವರ ನೆಗಡಿ ಕೆಮ್ಮು ಅವೆಲ್ಲ ಬರ್ತಾ ಇದ್ರೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಎಲ್ಲ ಕಡೆ ಮುಗಿದ್ರಿ. ಹಾಂ ಹಾಂ. ಅಮ್ಮ, ಇವತ್ತು ಗರ್ಭಾವಸ್ಥೆಯಲ್ಲಿ ನಾವು ಅಲ್ಟ್ರಾಸೌಂಡ್ ಈ ಸ್ಕ್ಯಾನಿಂಗ್ ಮಾಡಬೇಕಾ ಬೇಡವಾ ಅಥವಾ ಅದ್ರ ಬಗ್ಗೆ ಇರುವಂತ ಪ್ರಶ್ನೆಗಳಿಗೆ ಮಾತ್ರ ನೋಡ್ತಾ ಇದೀವಿ ಅಮ್ಮ ಇವತ್ತು. ಚಿಕ್ಕ ಮಕ್ಕಳ ಡಾಕ್ಟರ್ ಬಂದಾಗ ಈ ಪ್ರಶ್ನೆಯನ್ನ ಕೇಳಿಮ್ಮ. ಓಕೆ. ಹಾಂ, ನಮಸ್ಕಾರ ಅಮ್ಮ. ನಮಸ್ತೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ. ಹಲೋ ಸರ್. ಹಾಂ ಹೇಳ್ರಿ. ಹಾಂ ನಮಸ್ಕಾರ ಸರ್, ಇದು ಅಲ್ಟ್ರಾಸೌಂಡ್ ಬದಲ್ ಸರ್? ಹ್ಮ್. ಇದ್ರಿ ಸರ್, ಇದು ಸರ್ ನಾವು ಸ್ಕ್ಯಾನಿಂಗ್ ಮಾಡಿದಾಗ್ರಿ. ಹ್ಮ್ ಹೇಳ್ರಿ. ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಎರಡು ಸಲ ಸ್ಕ್ಯಾನ್ ಮಾಡಿದಾಗ ರೀ, ಮೂರನೇ ಸ್ಕ್ಯಾನಿಂಗ್ ಏನಾರ ದೋಷ ಕಂಡು ಬಂದ್ರೆ ಅದಕ್ಕೆ ಏನ್ರಿ ಸಮಸ್ಯೆ ರೀ? ಅದು ಎಂತ ದೊಡ್ಡ ದೋಷ ಅಂತ ಗೊತ್ತಾಗಬೇಕು ಮೊದಲು. ಅದು ಮಗುಗೆ ಜೀವಕ್ಕೆ ಅಪಾಯ ಇದೆನಾ ಅಥವಾ ಸಣ್ಣ ಪುಟ್ಟ ತೊಂದರೆ ಇದ್ರೆ ಅದನ್ನ ಹುಟ್ಟಿದ ಮೇಲೆನೆ ಕನ್ಫರ್ಮ್ ಆಗಿ ಹುಟ್ಟಿದ ಮೇಲೆ ಸ್ಕ್ಯಾನ್ ಮಾಡಿ ಗೊತ್ತಾಗುತ್ತದೆ. ಸಣ್ಣ ಪುಟ್ಟ ತೊಂದರೆಗೆ ಏನು ಜಾಸ್ತಿ ಆತಂಕ ಬೇಡ. ಇಲ್ರಿ ಮೇಡಮ್, ಒಂದನೇ ಸಲ ಸ್ಕ್ಯಾನಿಂಗ್ ಮಾಡಿ ಎರಡನೇ ಸಲ ಮಾಡಿದ್ರು ನಾವು, ಮೂರನೇ ಸಲ ಸ್ಕ್ಯಾನಿಂಗ್ ಏನಾದ್ರು ಬಂದ್ರೆ ಅದಕ್ಕೆ ಹೆಂಗ್ರಿ ಸರ್? ಅದು ಯಾವ ವಾರದಲ್ಲಿ ಬಂದಿದೆ ಅಂತ ಗೊತ್ತಾಗಬೇಕು ಮೊದಲು. 24 ವಾರದಲ್ಲಿ ಏನೋ ದೊಡ್ಡ ತೊಂದರೆ ಬಂತು ಅಂದರೆ ಮತ್ತೆ ನೀವು MTP ಮಾಡಿಸ್ಕೋಬೇಕಾಗತ್ತೆ. ಅದು ತುಂಬ ಆ ಪ್ರಾಬ್ಲಮ್ಮು, ಹೀಗೆ ಇದು ಸ್ಪೈನಲ್ ಡಿಫೆಕ್ಟು, ಬ್ರೈನ್ ಪ್ರಾಬ್ಲಮ್ ಏನಾದ್ರೂ ಇದ್ದರೆ MTP ಮಾಡಿಸ್ಕೋ. ಇಲ್ಲ ಸಣ್ಣ ಪುಟ್ಟ ತೊಂದರೆ ಕಾಣಿಸ್ಕೊತ ಇದ್ರೆ ಅದು ಡೆಲಿವರಿ ಆಗಿ ಮಗು ಹುಟ್ಟಿದ ಮೇಲೇ ನೋಡ್ಕೋಬೇಕು. ಡಾಕ್ಟರ್, ಈಗ ಅವರು ಕೇಳಿದ್ದು ಒಂದು ಸಣ್ಣ ಕ್ಲಾರಿಫಿಕೇಶನ್ ಅಂತಾರೆ. ಈಗ ಮೊದಲನೇ ಮತ್ತು ಎರಡನೇ ಅಲ್ಟ್ರಾಸೌಂಡ್ ನಾವು ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅವಾಗೇನೋ ತೊಂದರೆ ಅಂತ ಅನಿಸೋದಿಲ್ಲ. ಅದೇ ಕೊನೆಯ ಒಂದು ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಏನೋ ತೊಂದರೆ ಅಂತ ಅನಿಸ್ತದೆ. ಹೌದು, ಕೆಲವು ಪ್ರಾಬ್ಲಮ್ಸ್ ಈಗ ಕಂಜನೆಟ್ಲಿ ಅನಾಮಲೀಸ್ ಅಂದರೆ ಈಗ ಕರಳು ಪ್ರಾಬ್ಲಮ್ಮು, ನುಂಗೋ ಪ್ರಾಬ್ಲಮ್ಮು, ಅವೆಲ್ಲ ಒಂದೊಂದು ಸಲ 5 ತಿಂಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅವು ಕ್ರಮೇಣವಾಗಿ ಮಗು ದೊಡ್ಡದಾದಂಗೆ ಆದಂಗೆ ಕಾಣಿಸ್ಕೊಳ್ತವೆ. ಸೊ ಆವಾಗ ಕಾಣಿಸಿಕೊಳ್ಳಿದಾಗ ನಾವು ಇನ್ನೂ ಅದ್ರ ಒಳಗಡೆ ಕರೆಕ್ಷನ್ ಮಾಡಲಿಕ್ಕಾಗೋದಿಲ್ಲ. ಅದು ಡೆಲಿವರಿ ಆಗಿ ಅದು ಮಕ್ಕಳು ಡಾಕ್ಟರ್ ಆಪರೇಷನ್ ಮಾಡ್ತಾರೆ. ಸೊ ಆದ ಆಪರೇಷನ್ ಮಾಡೋ ಡಾಕ್ಟರ್ಗೆ ಒಂದ್ಸಲ ಭೇಟಿಯಾಗಿ ತೋರಿಸ್ಕೋಬೇಕಾಗ್ತದೆ. ಅವು ಎಲ್ಲಾನು ಕಂಡು ಬರುವುದಿಲ್ಲ 5 ತಿಂಗಳಲ್ಲಿ, ಕ್ರಮೇಣವಾಗಿ 7 ತಿಂಗಳು 8 ತಿಂಗಳು ಒಂದೊಂದ್ಸಲ ಕರಳಿನ ಪ್ರಾಬ್ಲಮ್ಸು ಕ್ರಮೇಣವಾಗಿ ಕಾಣಿಸ್ಕೊಳ್ತವೆ. ನಮಸ್ಕಾರ, SDM ಆರೋಗ್ಯ ಸಂವಾದ. ನಮಸ್ಕಾರ, ಗೋಪಾಲ್ ಕೃಷ್ಣ ಅಂತ ಹೇಳಿ. ಹೇಳ್ರಿ ಡಾಕ್ಟರ್. ಈಗ ಅಲ್ಟ್ರಾಸ್ಕಾನಿಂಗದ್ದು ಕಾಸ್ಟ್ ಎಷ್ಟು ಬೀಳ್ತದ್ರಿ ಅದು ರೇಟ್? ಅದ್ರ ಯಾವ ತಿಂಗಳಿನ ಸ್ಕ್ಯಾನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಿ ಮಾಡಿಸ್ತಾ ಇದ್ದೀರಾ? ಅಂದರೆ ಪ್ರತಿಯೊಂದು ಸ್ಟೇಜ್ಗೂ ಬೇರೆ ಬೇರೆ ಅಮೌಂಟ್ ಇದೆ. ಹಾಂ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಎಷ್ಟು ಅಂದ್ರೆ ಅಂದಾಜು? ಎಷ್ಟು ಅಂದಾಜು? ಒಂದು 700-800 ರೂಪಾಯಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ಬೋದು. ಸರಿ, ಥ್ಯಾಂಕ್ಸ್. ಒಳ್ಳೆಯದು, ನಮಸ್ಕಾರ. ಡಾಕ್ಟ್ರೆ, ಈಗ ನೀವು ಹೇಳಿದಿರ ಸರ್, ಅಂದರೆ ಖರ್ಚು ವೆಚ್ಚದ ಬಗ್ಗೆ ಹೇಳಿದಿರಿ. ಈ ಅಲ್ಟ್ರಾಸೌಂಡ್ನೊಳಗೆ ಎಷ್ಟು ವಿಧಗಳಿದೆ? ಅಂದರೆ ರೇಟ್ನಲ್ಲೂ ಆಯಿತು ಅಥವಾ ಇದರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ. ಒಂದು ಮಗು ಚಿಕ್ಕದಿದ್ದಾಗ ಬರೇ ಹಾರ್ಟ್ ಬೀಟ್ ನೋಡೋ ಸ್ಕ್ಯಾನ್ ಅಂತೀವಿ, ಅದಕ್ಕೆ NT ಸ್ಕ್ಯಾನ್ ಅಂತೀವಿ, ಮತ್ತು ಎನಾಮಲಿ ಅಂತೀವಿ. ಇನ್ನೊಂದ್ಸಲ ರಕ್ತ ಚಲಾವಣೆ ಹೇಗಿದೆ ಅಂತ ನೋಡಲಿಕ್ಕೆ ಡಾಪ್ಲರ್ ಸ್ಕ್ಯಾನಿಂಗ್ ಅಂತೀವಿ. ಒಂದೊಂದ್ಸಲ ಈಗ ಹೊಸ ಇದರಲ್ಲಿ ಒಳಗಡೆ ಮಗು ಒಳಗಡೆನೇ ಆಪರೇಷನ್ ಮಾಡ್ತಾರೆ. ಇವಾಗ ಅಲ್ಟ್ರಾಸೌಂಡ್ ನೋಡಿಕೊಂಡು ಮಗುದು ಏನಾದರೂ ಒಳಗಡೆ ತೊಂದರೆ ಇದ್ರೆ ಲೇಸರ್ ಟ್ರೀಟ್ಮೆಂಟು ಸುದ ಇರ್ತದೆ. ಸೊ ಹೀಗೆ ಇಂಥ ವೆರೈಟಿ ಅಲ್ಟ್ರಾಸೌಂಡ್ಸ್ ಇದಾವೆ. ಸೊ ಅದರ ರೀತಿಯಲ್ಲಿ ಅದರ ಖರ್ಚು ವ್ಯತ್ಯಾಸ ಆಗ್ತದೆ. ನಮಸ್ಕಾರ, SDM ಆರೋಗ್ಯ ಸಂವಾದ. ನಮಸ್ತೆ. ನಮಸ್ತೆ, ಹೇಳಿ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಹೆಣ್ಮಕ್ಳು ಅಲ್ಟ್ರಾಸೌಂಡ್ ಮಾಡಿಸಿದ್ರು ಕೂಡ ಈ ಸಿಜೇರಿಯನ್ ಯಾಕೆ ಮುಕ್ತಿ ಹೊರತಾ ಇಲ್ಲರಿ ಅಂತೇಳಿ ನಮ್ದು ಒಂದು ಪ್ರಶ್ನೆ ರೀ. ಸಿಜೇರಿಯನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಅಂತ ಹೇಳಿ ಅಲ್ಟ್ರಾಸೌಂಡಲ್ಲಿ 100-100 ಹೇಳಿಕ್ ಬರುವುದಿಲ್ಲ. ಈಗ ಪ್ಲಾಸೆಂಟಾ ಅಂತ ಕೆಳಗಡೆ ಇತ್ತು ಅಂತಂದ್ರೆ ಸಿಜೇರಿಯನ್ ಆಗುತ್ತೆ. ಪ್ಲಾಸೆಂಟಾ ಮೇಲೆ ಇತ್ತು ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿಸಿದ್ರು ಮತ್ತೆ ತಿಂಗಳ ಚೆಕ್ ಮಾಡಿದ್ರು ಸಿಜೇರಿಯನ್ ಯಾಕೆ ನಾವು ಅದನ್ನ ಮುಕ್ತಿ ಅಂತ ಇಲ್ಲ ಮೇಡಮ್? ಸಿಜೇರಿಯನ್ನು ನಾರ್ಮಲ್ ಆಗಬೇಕು ಅನ್ನೋದು 9 ತಿಂಗಳಲ್ಲಿ ಅವಳಿಗೆ ಡೆಲಿವರಿ ಪೇಯ್ನ್ಸ್ ಬಂದಾಗ ಹೆಚ್ಚಾಗಿ ಗೊತ್ತಾಗುತ್ತದೆ. ನೀವು ಮೊದಲೇ ಸ್ಕ್ಯಾನಿಂಗ್ ಮಾಡಿ ಅದು ಸಿಜೇರಿಯನ್ ಆಗುತ್ತಾ ನಾರ್ಮಲ್ ಆಗುತ್ತಾ ಅಂತ ಹೇಳಲಿಕ್ಕೆ ಬರುವುದಿಲ್ಲ, 100-100 ಹೇಳಲಿಕ್ಕೆ ಬರುವುದಿಲ್ಲ. ಒಳ್ಳೆಯದು, ನಮಸ್ಕಾರ. ನಮಸ್ಕಾರ, SDM ಆರೋಗ್ಯ ಸಂವಾದ. ಸರ್ ನಮಸ್ಕಾರ, ಕುಲಕರ್ಣಿ ಅಂತ ಹುಬ್ಬಳ್ಳಿಯಿಂದ ಮಾತಾಡ್ತೀನಿ. ಮಗು ಎಷ್ಟು ಮೇಲೆ ಹೊರಗಡೆ ಬರುತ್ತೆ ಆಫ್ಟರ್ ಪ್ರೆಗ್ನೆನ್ಸಿ? ಇದು ಒಂದೇ ಪ್ರಶ್ನೆ. ಡೇಟ್ ಆಫ್ ಪ್ರೆಗ್ನೆನ್ಸಿ ಎಂತ ತೋಬೇಕು ನಾವು? MC ಫಸ್ಟ್ ತಿಂಗಳಲ್ಲಿ ತೋಬೇಕು ಅಥವಾ ಯಾವ ದಿವಸದಲ್ಲಿ ತೋಬೇಕು ಡೇಟ್ ಆಫ್ ಪ್ರೆಗ್ನೆನ್ಸಿ? ಅವ್ರದ್ದು ಅವ ತಾಯಿ ಆಗೋಳಿಗೆ ಡೇಟ್ಸ್ ಕರೆಕ್ಟ್ ಆಗಿತ್ತಂದ್ರೆ ಅವಳು ಹೇಳೋ ಡೇಟ್ಸ್ ಅನ್ನೇ ತಗೋತೀವಿ. ಅವಳದ್ದು ಡೇಟ್ಸ್ ಹೆಚ್ಚು ಕಡಿಮೆ ಸರಿ ಆಗ್ತಾ ಇರಲಿಲ್ಲ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಅಂದ್ರೆ 3 ತಿಂಗಳಿನ ಸ್ಕ್ಯಾನ್ ಏನು ಮಾಡ್ತೀವಲ್ಲ ಅದರಲ್ಲಿ ಡೇಟ್ ಏನು ಗೊತ್ತಾಗುತ್ತಲ್ಲ ಅದೇ ಫೈನಲ್ ಇರ್ತದೆ. ಆಮೇಲಿಂದ ಡೇಟ್ಸ್ ಯಾವುದು ತಗೊಳ್ಳೋದಿಲ್ಲ. ಎಷ್ಟು ದಿನಕ್ಕೆ ಮಗು ಹೊರಗೆ ಬರುತ್ತೆ? 37 ವಾರ ಆದ್ಮೇಲೆ ಯಾವಾಗಾದ್ರೂ ಬಂದ್ರೂ ಸೇಫ್ ಇರ್ತದೆ. ಸ್ವಲ್ಪ ತೊಂದರೆ ಆಗೋ ಚಾನ್ಸ್ ಇರ್ತದೆ. 37-40 ವಾರದಲ್ಲಿ ಯಾವಾಗಾದ್ರೂ ಆಗ್ಬಹುದು. ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳಿದೆ, ಆದರೆ ಸಮಯ ಆಗ್ತಾ ಇದೆ. ಆತ್ಮೀಯ ನಮ್ಮ ಎಸ್ ಡಿ ಎಂ ಆರೋಗ್ಯ ಸಂವಾದ ಕೇಳುಗರೆ, ಇವತ್ತು ಗರ್ಭಾವಸ್ಥೆಯಲ್ಲಿ ಸ್ಕ್ಯಾನಿಂಗ್ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದಂಥವರು, ಈ ವಾರದ ಕಾರ್ಯಕ್ರಮ ನೀಡಿದಂಥವರು ಡಾಕ್ಟರ್ ವೃಂದಾ ಪಾಟೀಲ್ ಅವರು. ಇವರು ಪ್ರತಿ ಸೋಮವಾರ ಮಾತ್ರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836 247860, ಇನ್ನು